ಈ ದೇಹಕ್ಕೆ ಒಳ್ಳೇದಲ್ಲ, ಅತಿಯಾದ ಸೇವನೆಗಳು ಬೇಡ ಅಂತ ಹೇಳ್ತಾರೆ. ಈ ಎರಡರ ಗೊಂದಲದಲ್ಲಿ ಈ ಪಿ ಎಚ್ ಡಿ ಮಾಡುವಂತ ವಿದ್ಯಾರ್ಥಿಗಳು, ನಿಮಗೂ ಈ ಗೊಂದಲಗಳು ಆಗ್ತಾ ಇರುತ್ತ? ಮುಖ್ಯವಾಗಿ ಏನಂತಂದ್ರೆ, ನಾವು ಯಾವುದು ಎಷ್ಟು ತಿಂತೀವಿ ಅದು ಮುಖ್ಯವಾಗತ್ತೆ. ಇವಾಗ ನೀವು ಹೇಳ್ದಾಗೆ ಜೇನುತುಪ್ಪ ಆಗ್ಲಿ ತುಪ್ಪ ಆಗ್ಲಿ ಆರೋಗ್ಯಕ್ಕೆ ಒಳ್ಳೇದ್ ಹೌದು, ಬಟ್ ಅದು ಯಾವ ಪ್ರಮಾಣದಲ್ಲಿ ನಾವು ಸೇವಿಸ್ತೀವಿ ಅನ್ನೋದು ಮುಖ್ಯವಾಗುತ್ತದೆ. ಸೊ ಅತಿ ಹೆಚ್ಚಾಗಿ ನಾವು ಯಾವುದೇ ಇವಾಗ ಹೇಳ್ತೀವಲ್ವಾ, ಅಮೃತನು ಹೆಚ್ಚಾಗಿ ಸೇವಿಸಿದಾಗ ಅದು ವಿಷವಾಗುತ್ತೆ ಅಂತ, ಅದೇ ತರ ಅದು. ಸೊ ಅದೇ ತರ ನಾವು ಯಾವುದು ಎಷ್ಟು ಪ್ರಮಾಣದಲ್ಲಿ ತಗೋತಿದ್ದೀವಿ ಅನ್ನೋದು ಮುಖ್ಯವಾಗುತ್ತದೆ. ಅದೇ ರೀತಿ ಯಾವ ಇವಾಗ ಮಕ್ಕಳಾಗಿರ್ಬಹುದು ದೊಡ್ಡವರಾಗಿರ್ಬಹುದು, ಯಾವ ವಯಸ್ಕರು ಯಾವ ಆಹಾರವನ್ನು ತಗೋಬೇಕು ಅದೇ ಪ್ರಮಾಣದಲ್ಲಿ ತಗೋಬೇಕಾಗುತ್ತದೆ. ನಾವು ಯಾವುದೇ ಸರಿ ಯಾವುದೇ ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ದಿನೇ ದಿನೇ ಎಷ್ಟು ರಿಸರ್ಚ್ ಆಗುತ್ತೆ, ಏನಾಗುತ್ತೆ, ಏನಾರ ಒಂದು ಹೊಸದ್ ಕಲೀಲಿಕ್ಕೆ ಬರುತ್ತೆ. ಇಷ್ಟು ವರ್ಷ ನಾವು ಇದೇ ಒಳ್ಳೇದು ಅಂತ ಏನೋ ಒಂದು ಫಾಲೋ ಮಾಡಿದ್ರು, ಮುಂದೆ ನಮ್ಗದು ಅದು ತಪ್ಪು ಅಂತ ಗೊತ್ತಾಗ್ಬಹುದು. ಸೊ ಪ್ರತಿನಿತ್ಯವೂ ಏನ್ ಇದಾಗ್ತಿರತ್ತಲ್ವಾ, ಅದ್ರ ತಕ್ಕಂತೆ ನಾವು ಚೇಂಜ್ ಆಗ್ತಾ ಹೋಗ್ಬೇಕಾಗತ್ತೆ. ಸೊ ಯಾವುದೇ ಆಗ್ಲಿ, ನಾವು ಅಲೋಪತಿ ಆಗಿರ್ಬೋದು ಅಥವಾ ಆಯುರ್ವೇದ ಆಗಿರ್ಬೋದು, ಅದರದೇ ಆದಂತ ರಿಸರ್ಚ್ ಅವ್ರು ಮಾಡಿರ್ತಾರೆ. ಆಯುರ್ವೇದ ನಾವು ಮುಖ್ಯವಾಗಿ ಯಾಕೆ ಇದ್ ಮಾಡ್ತೀವಿ ಅಂತಂದ್ರೆ, ಅದು ನಮ್ ದೇಶದ್ದು, ನಮ್ ಜನರ ಮಧ್ಯೆ ಮಾಡಿರುವಂತ ರಿಸರ್ಚ್ ಆಗ್ಬಿಡುತ್ತೆ. ಹಾಗಾಗಿ ಜನರ ಅದಕ್ಕೆ ಈಸಿಯಾಗಿ ಒಲ್ದು ಬಿಡ್ತಾರೆ. ಆಸ್ ಅ ಫುಡ್ ಸೈಂಟಿಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ, ಹೊರಗಿನ ರಿಸರ್ಚ್ ಆಗಿರ್ಲಿ ನಮ್ ರಿಸರ್ಚ್ ಆಗಿರ್ಲಿ ಎಲ್ಲವನ್ನು ನೋಡಿ. ಇವಾಗ ನಮ್ ಇಂಡಿಯಾದೇ ಇದಿದೆ, ಭಾರತದ ನ್ಯೂಟ್ರಿಷನ್ ಸಂಸ್ಥೆ ಇದೆ, ಅದರಲ್ಲಿ ಅವ್ರು ಹೇಳ್ತಾರೆ ನಾವು ನಮ್ ದೇಶದು ಮಕ್ಕಳು ಎಷ್ಟು ತಿನ್ಬೇಕು, ಇವಾಗ ಹುಡುಗಿ ಮಗು ಎಷ್ಟು ತಿನ್ಬೇಕು, ಆಮೇಲೆ ಬಾಯ್ಸ್ ಎಷ್ಟು ತಿನ್ಬೇಕು, ಆ ತರ ಯಾರು ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು ಅನ್ನೋದು ಹೇಳಿರ್ತಾರೆ. ಅದ್ರ ತಕ್ಕಂತೆ ನಾವು ಸೇವನೆ ಮಾಡಿದ್ರೆ ನಮ್ಗೆ ಯಾವುದೇ ರೀತಿ ಕಾಯಿಲೆ ಆಗಿರ್ಬಹುದು, ಯಾವುದೇ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನೂ ತೊಂದರೆ ಆಗೋದಿಲ್ಲ. ಆಯ್ತು, ಈಗ ಒಬ್ಬ ವ್ಯಕ್ತಿ ಊಟ ಮಾಡ್ತಾನೆ ಅಂತ ಹೇಳಿ, ಅವನಿಗೆ ಒಂದು ಸ್ವಲ್ಪ ಅನ್ನ ರಾಶಿ ಅಂತ ನಾವು ಒಂದು ಪ್ರಮಾಣ ತಗೊಂಡ್ರೆ, ಒಂದು ಮೂರು ಗುಪ್ಪೆ ಅಂತ ಹೇಳೋಣಂತೆ ಅನ್ನ, ಅದಕ್ಕೆ ತಕ್ಕಷ್ಟು ಸಾಂಬಾರು, ಅದಕ್ಕೆ ಚಪಾತಿ ಗಿಪಾತಿ ಪಲ್ಯಗಳು ಎಲ್ಲ ತಿಂದು ಕೊನೆಯಲ್ಲಿ ಮೊಸರು ಮಜ್ಜಿಗೆನೋ ತಿಂದರೆ ಅವನಿಗೆ ಒಂದು ನನಗೆ ಆಹಾ ನಂದು ಇವತ್ತು ತೃಪ್ತಿ ಆದಂಥ ಊಟ ಆಯಿತು ಅಂತ. ಇನ್ನು ಕೆಲವರು ಹೇಳ್ತಾರೆ ಅದೆಲ್ಲ ಅವಶ್ಯಕತೆ ಇಲ್ಲ, ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೋಬೇಕು, ಈ ತರ ತಿಂದ್ರೆ ಕಾಯಿಲೆ ಕಾರಣ ಆಗತ್ತೆ. ಇನ್ ಕೆಲವರು ಹೇಳ್ತಾರೆ ನಾ ಸಣ್ಣ ಪುಟ್ಟದ್ದೆಲ್ಲ ತಿಂದ್ರೆ ನನಗೊಂಥರ ವೀಕ್ನೆಸ್ ಶುರು ಆಗ್ಬಿಡತ್ತೆ, ಕೈಕಾಲು ನಡ್ಕ ಶುರು ಆಗತ್ತೆ. ಒಬ್ಬ ಆಹಾರ ವಿಜ್ಞಾನಿಯಾಗಿ ಈ ಒಂದು ಸ್ಥಿತಿನ ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ನಾವು ಭಾರತೀಯರಂದ ತಕ್ಷಣ ನಮ್ಮಲ್ಲಿ ಡೈವರ್ಸಿಟಿ ತುಂಬಾ ಇದೆ. ಈ ಅಂದ್ರೆ ಒಂದೊಂದು ಭಾಗದಲ್ಲಿ ಬೇರೆ ಬೇರೆ ಆಹಾರ ಪದ್ಧತಿಗಳನ್ನು ರೂಢಿಸ್ಕೊಂಡಿದೀವಿ. ಇವಾಗ ಅದೇ ಉತ್ತರ ಕನ್ನಡದವರಿಗೆ ರೊಟ್ಟಿ ತಿಂದ್ರಷ್ಟೇ ಊಟ, ಅದೇ ನಾವು ಈ ಕಡೆ ನಮ್ ಶಿವಮೊಗ್ಗ ಭಾಗಕ್ಕೆ ಬಂದ್ರೆ ನಮ್ಗೆ ಅನ್ನ ಬೇಕು ಮುದ್ದೆ ಬೇಕು. ಅದೇ ರೀತಿ ನಾವು ಇದನ್ನ ಇವಾಗ ನಾವು ಏನ್ ಹೇಳ್ಬೋದು ಅಂದ್ರೆ, ಇವಾಗ ಸೀರಿಯಲ್ಸ್ ಅಂದ್ರೆ ದನಸು ಧಾನ್ಯಗಳು ಎಷ್ಟು ತಿನ್ಬೇಕು ಅನ್ನೋದು ಹೇಳಿರ್ತಾರೆ. ಅದೇ ರೀತಿ ಇವಾಗ 30 ಗ್ರಾಂ ಅದನ್ನ ತಿನ್ಬಹುದು ಅಂದ್ರೆ 30 ಗ್ರಾಂ ನೀವು ರಾಗಿ ಮುದ್ದೆ ಆದ್ರೆ ತಿನ್ಬಹುದು, ಅದೇ 30 ಗ್ರಾಂ ಇಂದು ಜೋಳ ಅಥವಾ ರೊಟ್ಟಿ ಅದನ್ನು ಮಾಡ್ಕೋಬಹುದು. ಆ ಗ್ರಾಂ ನಾವು ಮೀಟ್ ಮಾಡ್ಬೇಕಷ್ಟೇ, ಅದ್ ಹೊರತಾಗಿ ನಾವು ಇದನ್ನಷ್ಟೇ ತಿನ್ಬೇಕು ಅಂತ ಹೇಳಲಿಕ್ಕೆ ಬರಲ್ಲ. ಆಮೇಲೆ ನಾವು ಯಾವುದೇ ನಮ್ ಆಹಾರ ಪದ್ಧತಿಯನ್ನು ಬಿಟ್ಟು ಹೊಸದಾಗಿ ಏನಾರ ಹೇಳಲಿಕ್ಕೆ ಹೋದ್ರೆ ಯಾರು ಬೇಗ ನಮ್ಮಲ್ಲಿ ಒಪ್ಕೊಳ್ಳಲ್ಲ ಅದನ್ನ. ನಾವು ಬೆಳಿಬೇಕಾದ್ರೆ ಏನೇನ್ ತಿಂದಿದೀವೋ ಅದೇ ಆಹಾರ ಪದ್ಧತಿಯನ್ನು ನಾವು ರೂಢಿಸ್ಕೊಂಡು ಮುಂದೆ ಅದನ್ನೇ ಅದರಲ್ಲೇ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಸಹಿಸ್ಕೋತೀವಿ, ಹೊರತಾಗಿ ಕಂಪ್ಲೀಟ್ಲಿ ಹೊಸದಾಗಿ ಮಾಡ್ಲಿಕ್ಕೆ ಹೋದ್ರೆ ಅದನ್ನು ಇದ್ ಮಾಡ್ಕೊಳ್ಲಿಕ್ ಆಗಲ್ಲ. ಹಾಗಾಗಿ ನಾವು ಏನ್ ಮಾಡ್ತಿದ್ದಾರೆ ಅದ್ರ ತಕ್ಕಂತೆ ಅದ್ರಲ್ಲಿ ಏನ್ ಬೆಟರ್ ಮಾಡಬಹುದು. ಇವಾಗ ಮೊಸರು ಅಭ್ಯಾಸ ಇದೆ ಅಂದ್ರೆ ಅದನ್ನ ಮಜ್ಜಿಗೆ ನಾವು ಬದಲಾಯಿಸಬಹುದು, ಹೊರತಾಗಿ ಮತ್ತೆ ಬೇರೆ ಏನೋ ಹೇಳಲಿಕ್ಕೆ ಹೋದ್ರೆ ಅವ್ರು ಒಪ್ಕೊಳ್ಳಲ್ಲ. ಸೊ ಅದ್ರ ತಕ್ಕಂತೆ ಒಬ್ಬರಿಂದ ಒಬ್ಬರಿಗೆ ತುಂಬಾ ಚೇಂಜ್ ಆಗ್ಬಿಡುತ್ತೆ ಆಹಾರ ಅಂತ ಹೋದ್ರೆ ತುಂಬಾ ಡಿಫ್ರೆನ್ಸ್ ಮಾಡ್ಲಿಕ್ಕೆ ಆಗಲ್ಲ. ಕೆಲವರು ಹೇಳ್ತಾರೆ ದೇವರು ಕೊಟ್ಟಿದ್ದಾನೆ ಚೆನ್ನಾಗಿ ತಿನ್ಬಿಡ್ಬೇಕು, ಏ ನಮ್ಗೇನು ಶುಗರ್ ಗಿಗರ್ ಬಂದ ಮೇಲೆ ಅವನ್ನೆಲ್ಲ ಏನು ತಿನ್ನಕ್ಕಾಗಲ್ಲ, ನಮ್ಗೇನು ಇಲ್ಲ, ಸೊ ಹಾಗಾಗಿ ದೇವ್ರು ಕೊಟ್ಟಿರೋದ್ರಿಂದ ಚೆನ್ನಾಗಿ ತಿಂತಿದೀವಿ ಅಂತ ಹೇಳ್ತಾರೆ. ಇದು ಒಂದು ಅನಾರೋಗ್ಯಕ್ಕೆ ದಾರಿ ಅಂತೀರೋ ಹೇಗೆ? ಇದು ತುಂಬಾ ಏನ್ ಹೇಳ್ತಾರೆ ಅದನ್ನ, ಜೀವದ ಮೇಲೆ ಆಸೆ ಇಲ್ಲ, ಇರೋಷ್ಟು ದಿನ ಖುಷಿಯಾಗಿ ತಿಂದು ಹೋಗೋಣ ಅನ್ನೋ ತರ ತುಂಬಾ ಜನರಲ್ಲಿ ಇದು ಕಂಡು ಬರುತ್ತೆ. ಏನಿಲ್ಲ, ಅದು ತುಂಬಾ ಆ ಮೈಂಡ್ ಸೆಟ್ ಇದ್ರೆ ತುಂಬಾ ಕಷ್ಟ. ಏನಾಗ್ಬಿಡುತ್ತಂದ್ರೆ ಇರೋ ಅಷ್ಟು ದಿನ ಬದುಕ್ತೀವಿ ಆಮೇಲೆ ಸತ್ತು ಹೋಗ್ತೀವಿ ಅನ್ನೋ ತಪ್ಪು ನಂಬಿಕೆ ಅವರಲ್ಲಿರುತ್ತೆ. ಅದರಿಂದ ಬೇರೆ ಬೇರೆ ಕಾಯಿಲೆ ಬಂದು, ಇವಾಗ ಶುಗರ್ ಇದೆ, ಸಕ್ಕರೆ ಕಾಯಿಲೆ ಇದೆ, ನಾನು ಸಿಹಿ ತಿನ್ನಬಾರ್ದು ಅಂತ ಗೊತ್ತಿದ್ರು ಎಷ್ಟು ದಿನ ಇರ್ತೀವೇನೋ ತಿಂದು ಖುಷಿಯಾಗಿ ಹೋಗ್ಬಿಡೋಣ ಅಂತ ತಿಂತಾರೆ. ಅದರಿಂದ ಮತ್ತೆ ಏನೇನು ಆಗುತ್ತೆ, ಸ್ಟ್ರೋಕ್ ಆಗುತ್ತೆ. ಹಾಗಾಗಿ ಅವರು ಕಾಯಿಲೆ ಹಿಡ್ಕೊಂಡು ನರಳ್ತಾರೆ, ನರಳೋ ಕಾಲ ಜಾಸ್ತಿ ಆಗುತ್ತೆ ಹೊರತು ಸಡನ್ ಆಗಿ ಸತ್ಬಿಡಲ್ಲ ಅವರು. ಹಾಗಾಗಿ ನಾವು ಏನೇ ಒಂದು ಡಿಸಿಷನ್, ನಾವು ಏನೇ ಒಂದು ನಿರ್ಧಾರ ತಗೊಂಡ್ರೆ ಅದು ಫಸ್ಟ್ ನಾವು ನೋಡ್ಬೇಕು ಅದರಿಂದ ಏನ್ ಪರಿಣಾಮ ಆಗತ್ತೆ ಅಂತ. ಅವ್ರ ಅಕ್ಕಪಕ್ಕ ಅವ್ರ ಮನೆಯವರಿಗೂ ಅದು ತೊಂದರೆ ಆಗತ್ತೆ. ನಾವು ನಮ್ಮ ಕಾಳಜಿ ನಾವು ತಗೊಳ್ಳಿಲ್ಲ ಅಂದ್ರೆ ಅಕ್ಕಪಕ್ಕದವರಿಗೂ ತೊಂದರೆ ಆಗತ್ತೆ. ಹಾಗಾಗಿ ಏನ್ ಕಾಯಿಲೆ ಇದೆ ಅದನ್ನ ಏನ್ ಮಾಡಬಹುದು, ಇವಾಗ ಸಿಹಿ ಜಾಸ್ತಿ ತಿನ್ಬೇಡಿ ಅಂತಾರೆ ಹೊರತು ಯಾವಾಗೊಮ್ಮೆ ಸ್ವಲ್ಪ ತಿಂದ್ರೆ ಏನು ಆಗೋದಿಲ್ಲ. ಅದೇ ತೀರ ಆಹಾರ ಪದ್ಧತಿಯನ್ನು ನಮ್ಮ ದೇಹಕ್ಕೆ ತಕ್ಕಂತೆ ನಾವೇ ಚೇಂಜ್ ಮಾಡ್ಕೊಂಡಿದ್ರೆ ನಾವು ದೀರ್ಘಾಯುಷ್ಯವಾಗಿ ಆಮೇಲೆ ಹೆಲ್ದಿಯಾಗಿ ಬಾಳ್ಬಹುದು. ನಮ್ಮನೆ ಕಾಫಿ ಆಗಿರ್ಬೋದು, ತಿಂಡಿ ಆಗಿರ್ಬಹುದು, ನನಗೆ ಅದು ರುಚಿಯಾಗಿ ಕಾಣುತ್ತೆ. ಕಾರಣ ಏನು ಅಂದ್ರೆ ಸಣ್ಣ ವಯಸ್ಸಿನಿಂದ ನಾನು ಆ ಒಂದು ರುಚಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ. ಬೇರೆಯವ್ರ ಮನೇಲಿ ನನಗೆ ಏನೇ ಆದರೂ ಅಲ್ಲಿ ಗೊತ್ತಾಗ್ಬಿಡುತ್ತೆ ವ್ಯತ್ಯಾಸ ಏನು ಅಂತೇಳಿ. ಹೀಗಿರಬೇಕಾದ್ರೆ ನೀವು ಹೇಳಿದ್ರಿ, ಒಂದು ಪ್ರದೇಶಕ್ಕೆ ಹೋದಾಗ ಆ ಪ್ರದೇಶದ ಆಹಾರವನ್ನೇ ನಾವು ಅಭ್ಯಾಸ ಮಾಡ್ಕೋಬೇಕು ಅಂತ. ಇದು ಒಂದು ಸ್ವಲ್ಪ ಕಷ್ಟ ಸಾಧ್ಯನಾ ಅಂತ. ಇನಿಷಿಯಲಿ ಸ್ವಲ್ಪ ಕಷ್ಟ ಆಗತ್ತೆ ಸರ್. ಲೈಕ್ ಇವಾಗ ಒಂದು ಸ್ಮಾಲ್ ಇದು ತಗೊಳ್ಳೋಣ ಎಕ್ಸಾಂಪಲ್ ಏನಂತಂದ್ರೆ, ಇವಾಗ ಹೊಸದಾಗಿ ಮದುವೆ ಆಗತ್ತೆ, ಬೇರೆ ಬೇರೆ ಊರಿನವರೇ ಇರ್ತಾರೆ, ಅದೇ ಸೇಮ್ ಜನಾಂಗ ಎಲ್ಲ ಸೇಮ್ ಇದ್ರು ಹುಡುಗಿ ಮನೆಯಲ್ಲಿ ಹೋದಾಗ ಹುಡುಗಂಗೆ ಆಹಾರ ಪದ್ಧತಿ ಸೇರಲ್ಲ, ಅದೇ ಹುಡುಗಿ ಅವ್ರ ಮನೆಗೆ ಹೋದಾಗ ಸೇರ್ಲಿಲ್ಲ ಅಂದ್ರೂ ಅಡ್ಜಸ್ಟ್ ಆಗ್ಬೇಕಾಗತ್ತೆ ಯಾಕಂದ್ರೆ ಅಲ್ಲೇ ಇರೋರು ಅಂತ. ಹಾಗಿರ್ಬೇಕಾದ್ರೆ ಎಲ್ಲ ಮೈಂಡ್ ಸೆಟ್ ಇರುತ್ತೆ, ನಾವು ಅದನ್ನ ಯಾವ ರೀತಿ ಎಷ್ಟು ಬೇಗ ಎಕ್ಸೆಪ್ಟ್ ಮಾಡ್ಕೋತೀವೋ ಅಷ್ಟು ಬೇಗ ನಾವು ಅದನ್ನ ಅಡಾಪ್ಟ್ ಮಾಡ್ಕೋಬಹುದು. ತಿನ್ನೋದು ಆಹಾರ ಅದೇ ಸೇಮ್ ಇರುತ್ತೆ, ಬಟ್ ಯಾವುದೋ ಒಂದಿನ ಅದಿಲ್ಲ ಅಂದ್ರೆ ಒಂದಿನ ಇದು, ಒಂದಿನ ಅದಲ್ಲದೆ ಒಂದಿನ ಇದು ಅಂತ ಸ್ವಲ್ಪ ಚೇಂಜಸ್ ಆದ್ರೆ ನಮ್ಮ ಬಾಡಿ ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಜಾಸ್ತಿ ಅಂದ್ರೆ ಇಂಟೇಕ್, ಇವಾಗ ಎರಡು ಚಪಾತಿ ಬದಲು ಒಂದು ಚಪಾತಿ, ಎರಡು ಮುದ್ದೆ ಬದಲು ಒಂದು ಮುದ್ದೆ, ಆ ಥರ ಆಗತ್ತೆ. ಬಟ್ ಅದೇ ಸ್ವಲ್ಪ ದಿನ ಕಳೆದಂಗೆ ಎಲ್ಲ ಟೈಮ್ ಬೇಕಾಗತ್ತೆ ಸರ್ ಎಲ್ಲ ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ. ಇದೇನು ಗೃಹ ವಿಜ್ಞಾನದಲ್ಲೇ ಪಿ ಎಚ್ ಡಿ ಮಾಡಬೇಕು ಅಂತ ಹೇಳಿ ಆಸೆ ಬಂದಿದ್ದು? ನಾನು ಪಿ ಯು ಸಿ ಮಾಡಿದ ತಕ್ಷಣ ನಮ್ಗೆ ಲಿಟ್ರೇಚರ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಲಿಟ್ರೇಚರ್ ಅಲ್ಲದೆ ಹೋದ್ರೆ ನಮ್ಮ ತಾಯಿನೂ ಗೃಹ ವಿಜ್ಞಾನದಲ್ಲಿ ಪಿ ಎಚ್ ಡಿ ಮಾಡಿದ್ದಾರೆ, ಅವರು ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿರೋದು. ಹಾಗಾಗಿ ಅದೇನೋ ಒಂಥರ ಕುತೂಹಲ ಆಗ್ಲಿ ಅಥವಾ ಅವ್ರು ನಮ್ಗೆ ಯಾವ ರೀತಿ ಬೆಳೆಸಿದ್ದಾರೆ ಅದು ತುಂಬಾ ಮುಂಚೆಯಿಂದ ನಂಗೆ ತುಂಬಾ ಇನ್ಫ್ಲೂಯೆನ್ಸ್ ಮಾಡಿತ್ತು. ಹಾಗಾಗಿ ಇಲ್ಲ ಅವರು ಇದನ್ನೇ ಸಿಕ್ಕಾಗ ಅಗ್ರಿ ಟ್ರೈ ಮಾಡಿದ್ವಿ, ಅಗ್ರಿ ಆಗಲಿಲ್ಲ, ಅದಕ್ಕೆ ಹೋಮ್ ಸೈನ್ಸ್ ಇತ್ತು. ಸೊ ನಂಗೆ ಅಗ್ರಿಗಿಂತನೂ ಹೋಮ್ ಸೈನ್ಸ್ ಅಲ್ಲೇ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ತುಂಬಾ ವಾಸ್ಟ್ ಇದೆ ಸಬ್ಜೆಕ್ಟ್ಸ್. ನಾವು ಫಸ್ಟ್ ಇಂದನೂ ಗೃಹ ವಿಜ್ಞಾನ ಅಂದ ತಕ್ಷಣ ಮನೆ ಕೆಲಸ ಮನೆ ಇದು ಹಾಗಷ್ಟೇ ಅದನ್ನ ಪರ್ಸ್ಪೆಕ್ಟಿವ್ ಆಗಿ ನೋಡ್ತಿದ್ವಿ. ಹೊರತಾಗಿ ಅಲ್ಲಿ ಸೇರ್ಕೊಂಡಾಗ ಗೊತ್ತಾಯ್ತು ಎಷ್ಟು ನಮ್ಗೆ ಅದ್ರಲ್ಲಿ ಹೊಲಿಕೆ ಆಗ್ಲಿ ಟೆಕ್ಸ್ಟೈಲ್ಸ್ ಆಗ್ಲಿ ಆಮೇಲೆ ಮಕ್ಕಳು ಚಿಕ್ಕವರಿಂದ ದೊಡ್ಡವರಾಗೋನ್ಗೆ ಏನೇನು ಡೆವಲಪ್ಮೆಂಟ್ ಆಗುತ್ತೆ, ಆಮೇಲೆ ಯಾವ ಏಜ್ ಅಲ್ಲಿ ಏನ್ ಇದು ಮಾಡಿದ್ರೆ ಒಳ್ಳೇದು. ಹಾಗೇನೆ ನಾವು ವಿಸ್ತರಣಾ ವಿಭಾಗದಲ್ಲಿ ಒಂದ್ ಯಾವುದೇ ಒಂದು ಟ್ರೈನಿಂಗ್ ಆಗ್ಲಿ ಏನೇ ಒಂದ್ ಮಾಡ್ಬೇಕಾದ್ರು ಎಷ್ಟು ಪ್ರೊಸೀಜರ್ ಇದೆ ಎಲ್ಲ ಸೈಂಟಿಫಿಕ್ ಆಗಿ ಕಲ್ತ್ಕೊಂಡು ಬಂದ್ವಿ. ಆಮೇಲೆ ಆಹಾರ ಅಂದ ತಕ್ಷಣ ನಾವ್ ಏನ್ ಮಾಡ್ತಿದ್ವಿ, ನಮ್ಗೆ ಏನ್ ಇಷ್ಟ ಅದಷ್ಟೇ ಕಲಿಸ್ತಾರೆ, ಕುಕಿಂಗ್ ಕಲಿತಾರೆ, ಆ ತರ ಇತ್ತು ಕಾನ್ಸೆಪ್ಟ್. ಬಟ್ ಆ ತರ ಏನ್ ಆಗ್ಲಿಲ್ಲ ಅಲ್ಲಿ. ಮಕ್ಕಳಿಗೆ ಯಾವ ಏಜ್ ಅಲ್ಲಿ ಏನ್ ಫುಡ್ ಕೊಡ್ಬೇಕು, ಆಮೇಲೆ ಆ ಫುಡ್ ಇನ್ ಇಂಪಾರ್ಟೆನ್ಸ್ ಏನು, ಆಮೇಲೆ ಏಜ್ ಆಗಿರೋರು ಯಾವ್ಯಾವ ಫುಡ್ಸ್ ತಿಂತಾರೆ, ಆಮೇಲೆ ಯಾವ ಫುಡ್ ಅವ್ರ ಹೆಲ್ತ್ ಪ್ರಾಬ್ಲಮ್ ಆಗ್ಲಿ ಹಾರ್ಟ್ ಪ್ರಾಬ್ಲಮ್ ಆಗ್ಲಿ ಯಾವ್ಯಾವ ತರದಲ್ಲಿ ಅವರಿಗೆ ನಾವು ನ್ಯೂಟ್ರಿಷನ್ ಕೊಡ್ಬೋದು ಅದೆಲ್ಲ ಡೀಟೇಲ್ ಆಗಿ ಕಲ್ತಾಗ ಅದೇನೋ ಒಂಥರ ಇಷ್ಟ ಇತ್ತು ನಂಗೆ. ಸೊ ಅದ್ರಲ್ಲೇ ನಾನು ಎಂ ಎಸ್ ಸಿ ಮಾಡಿ ನೆಕ್ಸ್ಟ್ ಇವಾಗ ಪಿ ಎಚ್ ಡಿ ಕೂಡ ಮಾಡ್ತಿದ್ದೇನೆ. ಪಿ ಎಚ್ ಡಿ ನಲ್ಲಿ ಯಾವ ಒಂದು ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ? ಎಂ ಎಸ್ ಸಿ ಅಲ್ಲಿ ನಾನು ಅಲೆಮಾರಿ ಜನಾಂಗದ ಮೇಲೆ ಮಾಡಿದ್ದೆ. ಇವಾಗ ಪಿ ಎಚ್ ಡಿ ಅಲ್ಲಿ ನಾನು ತುಂಬಾ ಕುತೂಹಲವಾಗಿ ನನ್ನೇ ಆಯ್ಕೆ ಮಾಡಿಕೊಂಡು ಎಚ್ ಐ ವಿ ಮೇಲೆ ರಿಸರ್ಚ್ ಮಾಡ್ತಿದ್ದೀನಿ. ನಾನೇ ಒಂದು ಆಹಾರ ಪದಾರ್ಥವನ್ನ ರೆಡಿ ಮಾಡಿ ಅವರಿಗೆ ಫೀಡ್ ಮಾಡಿ ಏನ್ ಬೆಸ್ಟ್ ಅವರಿಗೆ ಅಂದ್ರೆ ಎಚ್ ಐ ವಿ ಒಂಥರ ಹೋಗ್ಲಾರ್ದಂತ ರೋಗ ಅದು, ಅವರು ಜೀವನ ಪರ್ಯಂತ ಅದರ ಜೊತೆನೆ ಇರ್ಬೇಕಾಗತ್ತೆ. ಸೊ ಎಷ್ಟು ಬೆಸ್ಟ್ ಅವರ ನ್ಯೂಟ್ರಿಷನ್ ಸ್ಟೇಟಸ್ ಅವ್ರು ಇದು ಮಾಡ್ಕೊಳ್ಳಿಕ್ಕೆ ಸಾಧ್ಯನೋ ಅಂತ ಹೇಳಿ ನಾನು ಪ್ರಾಡಕ್ಟ್ ಡೆವಲಪ್ ಮಾಡಿ ಅವ್ರಿಗೆ ಕೊಟ್ಟು ಅವ್ರ ಮೇಲೆ ಸ್ಟಡಿ ಮಾಡ್ತಿದ್ದೇನೆ. ಒಳ್ಳೇದು. ಈ ಭಾರತೀಯರಿಗೆ ಮುಖ್ಯವಾಗಿ ಕಾಡ್ತಾ ಇರ್ತಕ್ಕಂಥದ್ದು ಅಂದರೆ ಬೊಜ್ಜಿನ ಸಮಸ್ಯೆ. ಹೇಳ್ತಾರೆ ನಾನೇನು ಹೆಚ್ಚಿಗೆ ತಿನ್ನಲ್ಲ, ಆದರೆ ಯಾಕೋಪ್ಪ ಈ ಥರ ಆಗ್ಬಿಟ್ಟಿದೆ ಅಂತಾರೆ. ಇನ್ನು ಕೆಲವರು ಅದೆಷ್ಟು ತಿಂದರೂ ಆ ಒಂದು ತೂಕವೂ ಏರಲ್ಲ, ಏನೇನೂ ಆಗಲ್ಲ. ಅದು ಇದು ಯಾಕೆ ಕೆಲವರಿಗೆ ಮಾತ್ರ ಬೊಜ್ಜು ಬರುತ್ತೆ, ಇನ್ನು ಕೆಲವ್ರು ಯಾಕೆ ಆರಾಮಾಗಿರುತ್ತೆ? ಇವಾಗ ಬೊಜ್ಜು ಏನಾಗ್ಬಿಟ್ಟಿದೆ ಅಂದರೆ ನಾವು ಏನು ತಿಂತೀವಿ, ಎಷ್ಟು ತಿಂತೀವಿ, ಅದ್ರ ಜೊತೆಗೆ ನಾವು ಯಾವ ಕೆಲಸದಲ್ಲಿ ತೊಡಗಿದ್ದೀವಿ, ಆಮೇಲೆ ಅದನ್ನ ಎಷ್ಟು ಒಂದು ದಿನದಲ್ಲಿ ಎಷ್ಟು ತಾಸು ಆ ಕೆಲಸವನ್ನು ಮಾಡುತ್ತಿದ್ದೀವಿ ಅನ್ನೋದು ತುಂಬಾ ಮುಖ್ಯವಾಗಿರುತ್ತದೆ. ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ನಾವು ಎಲ್ಲ ಆಫೀಸ್ ವರ್ಕ್ ಎಲ್ಲ ಡೆಸ್ಕ್ ಜಾಬ್ ಆಗ್ಬಿಟ್ಟಿದೆ. ಹಾಗಾಗಿ ನಾವು ಮುಂಚೆ ಹೇಗೆ ಕಾರ್ಯಚಟುವಟಿಕೆ ಹೆಚ್ಚಾಗಿ ಹೆವಿ ವರ್ಕ್ ಇರ್ತಿತ್ತು, ಹೊಲದಲ್ಲಾಗ್ಲಿ ಅಥವಾ ಫಿಸಿಕಲ್ ಲೇಬರ್ ಜಾಸ್ತಿ ಆಗಿರ್ತಿತ್ತು. ಇವಾಗೆಲ್ಲ ಮಷೀನ್ ಆಧುನೀಕರಣವಾಗಿರೋದ್ರಿಂದ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಕೂತಲ್ಲೇ ಎಲ್ಲ ಸಿಗತ್ತೆ ನಮ್ಗೆ. ಇವಾಗೇನು ಹೋಗಿ ಅಡಿಗೆ ಮಾಡ್ಬೇಕಂತಾನು ಇಲ್ಲ, ಮನೆಯಲ್ಲೇ ಆರ್ಡರ್ ಮಾಡಿದ್ರೆ ಅದು ಬರುತ್ತೆ. ಹಾಗಾಗಿ ಅದ್ ಲೈಫ್ ಸ್ಟೈಲ್ ಏನ್ ಚೇಂಜ್ ಆಗಿದೆ ಅಲ್ಲ, ಅದಕ್ಕಿಂತ ತುಂಬಾ ಪರಿಣಾಮ ಆಗಿದೆ. ಸೊ ನಾವು ಬರೇ ನಾನು ಇಷ್ಟೇ ತಿಂತಿದ್ದೀನಿ, ಅದನ್ನ ದಪ್ಪ ಇದ್ದೀನಿ ಹೇಳೋ ತರಾನೇ ಇಲ್ಲ. ಆಮೇಲೆ ಮತ್ತೊಂದೇನಂದ್ರೆ ನಮ್ಮಲ್ಲಿ ಆಗಿರೋ ಅಂತ ಹಾರ್ಮೋನ್ ಇಂಬ್ಯಾಲೆನ್ಸ್, ಹಾರ್ಮೋನ್ ಏರುಪೇರು ಆದ್ರೂ ಕೆಲವೊಂದು ಕಾರಣಗಳಿಂದ ಹೆಚ್ಚಾಗಿ ನಮ್ಮಲ್ಲಿ ಡೆಪಾಸಿಟ್ ಆಗುತ್ತೆ, ಫ್ಯಾಟ್ ಡೆಪಾಸಿಟ್ ಆಗುತ್ತೆ. ಆಮೇಲೆ ನಾವು ಹೆಚ್ಚಾಗಿ ಏನ್ ತಿಂತಿದೀವಲ್ವಾ, ತುಂಬಾ ರಿಫೈನ್ಡ್ ಆಗಿ ತಿಂತಿದೀವಿ. ಇವಾಗ ಮುಂಚೆ ಎಲ್ಲ ಗೋಧಿ ನವಣಿ ದನಸ ಧಾನ್ಯಗಳನ್ನ ಕಿರುಧಾನ್ಯಗಳನ್ನ ಜಾಸ್ತಿ ಸೇವಿಸ್ತಿದ್ವಿ, ಇವಾಗೆಲ್ಲ ಮೈದಾ ಬೇಕರಿ ರಿಲೇಟೆಡ್ ಜಾಸ್ತಿ ತಿಂತೀವಿ. ಅದೆಲ್ಲ ಆಗೋದ್ರಿಂದ ನಮ್ಮಲ್ಲಿ ತುಂಬಾ ಫ್ಯಾಟ್ ಡೆಪಾಸಿಟ್ ಆಗುತ್ತೆ, ಅದರಿಂದ ಬೊಜ್ಜು ತುಂಬಾ ಕಾಮನ್ ಆಗ್ಬಿಟ್ಟಿದೆ ಇವಾಗೆಲ್ಲ. ಬೊಜ್ಜು ಬಹಳ ಇತ್ತು, ಆಪರೇಷನ್ ಮಾಡಿಸ್ಬಿಟ್ಟೆ ನಾನು, ಅದರಲ್ಲಿರೋದು ಎಕ್ಸಸ್ ಫ್ಯಾಟ್ ಎಲ್ಲ ತೆಗೆಸ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳೋದನ್ನ ಪೇಪರ್ ಅಡ್ವರ್ಟೈಸ್ಮೆಂಟ್ ಅಲ್ಲೂ ನೋಡ್ತಿರ್ತೇವೆ ನಾವು. ಇತ್ತೀಚಿನ ದಿನಗಳಲ್ಲಿ ಈ ತರದ ವ್ಯಕ್ತಿಗಳನ್ನ ಯಾರನ್ನಾರ ಭೇಟಿ ಮಾಡಿದ್ದೀರಾ? ಇವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ ನಾವು ಸುಮಾರು ಜನ ನೋಡ್ತೀವಿ. ನಾವು ಆಸ್ ಅ ಡಯಟಿಷಿಯನ್ ಅಂತಾನು ವರ್ಕ್ ಮಾಡ್ತೀವಿ ಹಾಸ್ಪಿಟಲ್ ಅಲ್ಲಿ. ಯೂಶುವಲಿ ಫಸ್ಟ್ 3 ಮಂತ್ಸ್ 2 ಮಂತ್ಸ್ ಹಾಸ್ಪಿಟಲ್ ಪ್ಲೇಸ್ಮೆಂಟ್ ಇರುತ್ತೆ. ಅಲ್ಲಿ ಏನ್ ಮಾಡ್ತಾರಂದ್ರೆ ಆಸ್ ಅ ಡಯಟಿಷಿಯನ್ ನೋಡ್ತಾರೆ, ಫಸ್ಟಿಗೆ ಆಹಾರದಲ್ಲಿ ಕಡಿಮೆ ಮಾಡ್ಲಿಕ್ಕೆ ನೋಡ್ತಾರೆ ವೇಟ್ ನ. ಅದಾಗ್ದಾ ಹೋದಾಗ ಬೇರೆ ಬೇರೆ ಆಕ್ಟಿವಿಟೀಸ್, ಫಿಸಿಕಲ್ ಆಕ್ಟಿವಿಟೀಸ್ ಅದೆಲ್ಲ ನೋಡ್ತಾರೆ. ಅದೆಲ್ಲ ಆಗ್ಲೇ ಇಲ್ಲ, ಕಡಿಮೆ ಆಗ್ಲೇ ಇಲ್ಲ ಬೊಜ್ಜು ಅಂದಾಗ ಲಾಸ್ಟ್ ಆಪ್ಷನ್ನೇ ಆಪರೇಷನ್ ಅಂತ ಇಟ್ಕೋತಾರೆ. ಯಾವಾಗ್ಲೂ ಫಸ್ಟಿಗೆ ಆಪರೇಷನ್ಗೆ ಹೋಗಲ್ಲ. ಆಪರೇಷನಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ಇದೆ, ಡೆತ್ ರೇಟ್ ತುಂಬಾ ಹೈ ಆಗ್ಬಿಡುತ್ತೆ, ಕ್ಯಾನ್ಸರ್ ಆಗ್ಲಿ, ಕ್ಯಾನ್ಸರ್ ತುಂಬಾ ಬೇಗ ಬರುತ್ತೆ. ಮೇನ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಆಪರೇಷನ್ ಅಲ್ಲಿ 2 ಟೈಪ್ಸ್ ಆಪರೇಷನ್ ಮಾಡ್ತಾರೆ. ಒಂದು ಬೊಜ್ಜೆಲ್ಲ ತೆಗಿತಾರೆ, ಇನ್ನೊಂದೇನಂದ್ರೆ ನಮ್ ಇಂಟೆಸ್ಟೈನ್ ಇರುತ್ತಲ್ಲ ಕರಳಿನ ಸಣ್ಣ ಕರಳಿಗೆ ಕ್ಲಿಪ್ಪಿಂಗ್ ಮಾಡ್ತಾರೆ. ಅದ್ ಕ್ಲಿಪ್ಪಿಂಗ್ ಮಾಡಿದ ತಕ್ಷಣ ಏನಾಗುತ್ತೆ, ನಮ್ಗೆ ಜಾಸ್ತಿ ತಿನ್ಲಿಕ್ಕೆ ಆಗಲ್ಲ. ಸ್ವಲ್ಪ ತಿಂದಿದ ತಕ್ಷಣ ಇನ್ನೊಂದ್ ಸ್ವಲ್ಪ ಜಾಸ್ತಿ ತಿಂದ ತಕ್ಷಣ ವಾಮಿಟಿಂಗ್ ಸೆನ್ಸೇಷನ್ ಆಗಿ ಎಲ್ಲ ತೆಗೆದು ಬಿಡ್ತಾರೆ. ಸೊ ಈ 2 ಟೈಪ್ಸ್ ಇಂದ ಕಟ್ ಡೌನ್ ಮಾಡ್ಲಿಕ್ಕೆ ನೋಡ್ತಾರೆ. ಬಟ್ ಜಾಸ್ತಿ ಎಕ್ಸೆಪ್ಟಬಲ್ ಅಲ್ಲ ಅಂತ ನನ್ನ ವಿಚಾರ. ನಾವು ಯಾವುದು ತಡೆಗಟ್ಟಬಹುದು ಅದನ್ನ ಜಾಸ್ತಿ ಮಾಡ್ಕೊಂಡಾದ್ಮೇಲೆ ಅದನ್ನ ಆಪರೇಷನ್ ಮಾಡಿ ತೆಗೆಸ್ಕೊಳ್ಳೋಕ್ಕಿಂತನೂ ನಾವು ಮುಂಚಿತವಾಗಿಂದನೆ ಕ್ರಮಗಳನ್ನು ವಹಿಸ್ಕೊಂಡ್ರೆ ಅದ್ ಬರ್ದೇ ಇರೋ ತರ ನಾವು ನೋಡ್ಕೋಬಹುದು. ಈಗ ಬೊಜ್ಜು ಬಂದ್ಬಿಟ್ಟಿದೆ, ಏನು ಮಾಡಕ್ ಆಗಲ್ಲ, ಅದರಿಂದ ಏನ್ ಹಾನಿ ಆಗುತ್ತೆ? ಬೊಜ್ಜು ಬಂದ ತಕ್ಷಣ ನಾವು ಫಸ್ಟ್ ನೋಡಿದ್ರೆ ನಮ್ ಸೈಕಾಲಜಿ ತುಂಬಾ ಎಫೆಕ್ಟ್ ಆಗತ್ತೆ. ನಾನ್ ಹೀಗಾಗ್ಬಿಟ್ಟಿದ್ದೀನಿ, ನಂಗೆ ಬಟ್ಟೆ ಬರೋಲ್ಲ, ಆಮೇಲೆ ದೊಡ್ಡ ಸೈಜಿನ ಬಟ್ಟೆ ಎಲ್ಲೂ ಸಿಗೋದಿಲ್ಲ. ಹಾಗಂದ ತಕ್ಷಣನೇ ನಮ್ ಜನ ಯಾವ ತರ ನೋಡ್ತಿದ್ದಾರೇನೋ, ನಮ್ ಕೂಡೋ ಚೇರ್ ಸಾಲ್ತಿಲ್ಲ, ಅದೆಲ್ಲ ಸೈಕಾಲಜಿಕಲಿ ತುಂಬಾ ಎಫೆಕ್ಟ್ ಆಗತ್ತೆ. ಆಮೇಲೆ ಯಾವುದೇ ಕೆಲಸವನ್ನು ಜಾಸ್ತಿ ಮಾಡ್ಲಿಕ್ಕೆ ಆಗಲ್ಲ, ತುಂಬಾ ಬೇಗನೆ ಅವರಿಗೆ ಆಯಾಸವಾಗುತ್ತದೆ. 4 ಹೆಜ್ಜೆ ನಡೆದ ತಕ್ಷಣನೇ ಅವ್ರಿಗೆ ಉಸಿರಾಡಕ್ ಆಗೋದಿಲ್ಲ. ಹಾಗೆ ಹೋದ್ರೆ ತುಂಬಾ ಜಾಸ್ತಿನೇ ಬೊಜ್ಜಿದ್ದಾಗ ಹಾರ್ಟ್ ಪ್ರಾಬ್ಲಮ್ ಆಗ್ಲಿ, ಬಿ ಪಿ ಅಂತೂ ತುಂಬಾ ಕಾಮನ್ ಆಗ್ಬಿಟ್ಟಿದೆ ಇವಾಗೆಲ್ಲ. ಜಾಸ್ತಿ ರಕ್ತದೊತ್ತಡ ಹೆಚ್ಚಾಗಿ ಸ್ಟ್ರೋಕ್ ಆಗ್ಲಿ, ಅಥವಾ ನಾವು ಎಷ್ಟೋ ವಿಡಿಯೋಸ್ ಎಲ್ಲ ನೋಡಿದೀವಿ, ತುಂಬಾ ವೇಟ್ ಹೆಚ್ಚಾಗಿ ಅವ್ರಿಗೆ ಕಾಟಿಂದ ಇಳಿಯಕ್ ಬರದೆ ಹೋದಾಗ ಅಲ್ಲೇ ಸತ್ತಿದ ಜನರಿಗೆಲ್ಲ JCB ಇಂದ ತೆಗ್ದಿರೋದು, ಅದೆಲ್ಲ ತುಂಬಾ ಕಾಮನ್ ಆಗಿ ನೋಡಿದ್ದಾರೆ ಜನ. ಆದ್ರೂ ನಾವು ಆಗಲ್ಲ, ಏನಾಗತ್ತೆ ಅನ್ನೋ ಪರ್ಸ್ಪೆಕ್ಷನ್ ಇದೆ ಜನರಲ್ಲಿ. ಆಯ್ತು, ಇದರ ನಿಯಂತ್ರಣ ಅಂತ ಹೇಳಿದ್ರೆ ನಾವು ಸಣ್ಣ ವಯಸ್ಸಿನಿಂದ ಯಾವ್ಯಾವ ಒಂದು ಹವ್ಯಾಸಗಳನ್ನ ಇಟ್ಕೊಂಡ್ರೆ ಇದನ್ನ ದೊಡ್ಡವರಾದ ಮೇಲೆ ಇದು ಬರಲ್ಲ ಅನ್ನೋ ಒಂದು ಮನೋಭಾವನೆಗೆ ಬರಬಹುದಾ? ಒಂದು, ಕೆಲವರು ಹೇಳ್ತಾರೆ ಅದು ಏನು ಮಾಡೋಕ್ಕಾಗಲ್ಲ, ಹೆರಿಡಿಟರಿ ಅಥವಾ ಅನುವಂಶೀಯತೆ, ಅದರಿಂದ ಬಂದೇ ಬರುತ್ತೆ ಅಂತೇಳಿ. ನಮ್ಮ ಒಂದು ಜೀವನ ಶೈಲಿಯನ್ನು ವೈಜ್ಞಾನಿಕವಾಗಿ ಸುವ್ಯವಸ್ಥಿತವಾಗಿ ಇಟ್ಕೊಳ್ಳೋದ್ರಿಂದ ಈ ಬೊಜ್ಜನ್ನ ನಿಯಂತ್ರಿಸಬಹುದಾ? ಖಂಡಿತವಾಗಿ ನಾವು ಇದನ್ನ ಮಾಡಬಹುದು. ಯಾಕಂದ್ರೆ ಇವಾಗ ನಾವು ಸಣ್ಣ ವಯಸ್ಸಲ್ಲಿ ಏನ್ ರೂಢಿ ಮಾಡ್ಕೋತೀವೋ ಅದನ್ನ ನಾವು ಜೀವನ ಪರ್ಯಂತವಾಗಿ ಫಾಲೋ ಮಾಡ್ತೇವೆ. ಇವಾಗ ಇವಾಗಿನ ಜನರೇಷನ್ ಹೇಳ್ಬೇಕಂತಂದ್ರೆ ತುಂಬಾ ಚೈಲ್ಡ್ಹುಡ್ ಇಂದಾನೆ ಇವಾಗ ಹೊರಗಡೆ ನಾವು ಆಟ ಆಡ್ತಿದ್ವಿ. ಚಿಕ್ಕವರಿದ್ದಾಗೆಲ್ಲ ಕ್ರಿಕೆಟ್ ಆಡ್ತಿದ್ವಿ, ಚಿನ್ನಿದಾಂಡ ಆಡ್ತಿದ್ವಿ, ಎಲ್ಲಾನು ಆಡ್ತಿದ್ವಿ. ಇವಾಗಿನ ಮಕ್ಕಳು ಫೋನ್ ಒಂದಿತ್ತು, ಟಿವಿ ಒಂದಿದ್ರೆ ಎಲ್ಲೂ ಹೋಗಲ್ಲ, ಮನೆಯಲ್ಲೇ ಫೋನಲ್ಲೇ ಆಟ ಆಡ್ಬೇಕು. ಈ ತರ ಎಲ್ಲ ಇರ್ಬೇಕಾದ್ರೆ ಇವಾಗಿಂದಾನೆ ಅವರಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಅದಿಲ್ಲದೆ ಹೋದ್ರೆ ಮುಂದೆ ಹೋದಾಗ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಇವಾಗಿನ ಫುಡ್ ಆಗ್ಲಿ ಎಲ್ಲಾನು ಕೆಮಿಕಲ್, ಎಲ್ಲ ಕೆಮಿಕಲ್ ಫೀಡಿಂಗೇ ನಡೀತಿದೆ. ಹಾಗಿರ್ಬೇಕಾದ್ರೆ ತುಂಬಾ ಕೇರ್ಫುಲ್ ಇರ್ಬೇಕಾಗತ್ತೆ. ಬೇಕರಿ ಪ್ರಾಡಕ್ಟ್ಸ್ ಆಗ್ಲಿ, ಇವಾಗ ಟಿವಿಯಲ್ಲಿ ಏನೋ ಒಂದು ಆಡ್ ಬಂದಾಗ ಅದನ್ನೇ ಫಾಲೋ ಮಾಡ್ತಾರೆ ಹೊರತಾಗಿ ನಾವು ಮನೆಯಲ್ಲಿ ಏನ್ ಮಾಡ್ತೀವಿ, ಮಕ್ಕಳು ಹಠ ಮಾಡ್ತಿದಾರಂತ ತಂದು ಕೊಟ್ಬಿಡ್ತೇವೆ. ಬಟ್ ಅವರಿಗೆ ಯಾವ ರೀತಿಯಾಗಿ ನಾವು ಅದನ್ನೇ ಮನೆಯಲ್ಲೂ ಮಾಡಬಹುದು. ಇವಾಗ ಹೊರಗೇನ್ ಫಾಸ್ಟ್ ಫುಡ್ ಅದೆಲ್ಲ ಮಾಡ್ತಾರೆ, ನೂಡಲ್ಸ್ ಮಾಡಿದ್ರು, ಅದನ್ನ ನಾವು ಮನೆಯಲ್ಲೇ ರಾಗಿದಾಗ್ಲಿ ಅಥವಾ ಬೇರೆ ಯಾವುದೋ ಧಾನ್ಯದು ಆಹಾರಕ್ಕೆ ಯಾವ್ದು ಒಳ್ಳೇದು ಅದನ್ನ ಮಾಡಿ ಕೊಡ್ಬಹುದು. ಬಟ್ ಹೊರಗಿನ ಬೇಕಂತ ಹಠ ಮಾಡಿದ ತಕ್ಷಣ ಅದು ತಂದು ಕೊಟ್ಬಿಡ್ತಾರೆ. ಅದೇ ಹೋಗ್ತಾ ಹೋಗ್ತಾ ಅದೇ ಮೈದಾ ವೇಸ್ಟ್, ಅದೇ ಬೇಕರಿ ಫುಡ್ಸ್ ಜಾಸ್ತಿ ತಿಂತಾ ಹೋದಾಗ ಚೈಲ್ಡ್ಹುಡ್ ಒಬೆಸಿಟಿ ತುಂಬಾ ಕಾಮನ್ ಆಗ್ಬಿಟ್ಟಿದೆ ಇವಾಗೆಲ್ಲ. ಅದೇ ಮಕ್ಕಳು ತಿನ್ನೋ ಹ್ಯಾಬಿಟ್ ಜಾಸ್ತಿ ಆಗ್ಬಿಟ್ಟಿದೆ. ಫಿಸಿಕಲ್ ಆಕ್ಟಿವಿಟೀಸ್ ಇರಲ್ಲ, ನಮ್ಮ ಮಕ್ಕಳು ಗುಂಡ್ಗುಂಡಾಗಿ ಚಂದ ಇದಾವೆ ಅಂತ ಇವಾಗೆ ಮುದ್ದು ಮಾಡ್ತಾರೆ. ಅದೇ ಮುಂದೆ ಹೋಗ್ತಾ ದಪ್ಪ ಇದೆಯಾ ತೆಳ್ಳಾಗು ಅಂತ ಕಾಲೇಜ್ ವಯಸ್ಸಿಗೆ ಹೇಳಿದ್ರೆ ಅವಾಗ ಅದಾಗೋದಿಲ್ಲ. ನೀನ್ ಯಾವಾಗ್ಲೂ ಅದ್ ಮಾಡಿಲ್ಲ ಕೆಲ್ಸ, ಇವಾಗ ಸಡನ್ಲಿ ನೀನ್ ಎಕ್ಸರ್ಸೈಸ್ ಮಾಡು, ಡಯಟಿಂಗ್ ಮಾಡು ಅಂತ ಆ ವಯಸ್ಸಲ್ಲಿ ಹೇಳಿದ್ರೆ ಆಗಲ್ಲ. ಮುಂಚೆಯಿಂದಾನೆ ಎಷ್ಟು ತಿನ್ಸ್ಬೇಕು, ಎಷ್ಟು ತಿನ್ಸಿದ್ರೆ ಒಳ್ಳೇದು ಅಂತ ಮಕ್ಕಳಿಗಾಗ್ಲಿ, ಮಕ್ಳಿಗೇನು ಗೊತ್ತಿಲ್ಲದೆ ಇರ್ಬೇಕಾದ್ರೆ ಪೇರೆಂಟ್ಸಿಗೆ ಅದ್ ಗೊತ್ತಿರ್ಬೇಕು, ಎಷ್ಟು ತಿನ್ಸಿದೀವಿ, ಏನ್ ತಿನ್ಸಿದೀವಿ, ಅವ್ರ ಹಠ ಮಾಡಿದ ತಕ್ಷಣ ಕೊಡ್ಸಿದ್ರೆ ಅದು ಒಳ್ಳೇದೋ ಕೆಟ್ಟೋ, ಕೋಕೋ ಕೋಲಾ ಅವೆಲ್ಲ ಆಡ್ ಕೇಳಿ ನೋಡಿನೆ ಮಕ್ಳು ಕೇಳ್ತಾರೆ. ಇವಾಗ ಪೇರೆಂಟ್ಸ್ ಮಾಡಿದ್ರೆ ತಾನೇ ಮಕ್ಕಳು ಕೇಳೋದು? ಫಸ್ಟ್ ಪೇರೆಂಟ್ಸ್ ಎಚ್ಚರಿಸ್ಕೊಂಡೇನೆ ಮಕ್ಕಳಿಗೂ ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಫಿಸಿಕಲ್ ಆಕ್ಟಿವಿಟಿ ಚೆನ್ನಾಗಿ ಇಟ್ಕೋಬೇಕು, ಜೊತೆಗೆ ತಗೊಳ್ಳುವಂತ ಆಹಾರದಲ್ಲಿ ನಮ್ಮ ಒಂದು ಭಾರತೀಯ ಸಾಂಪ್ರದಾಯಿಕ ಪದ್ಧತಿ ಏನಿದೆ ಅದನ್ನು ಅಳವಡಿಸ್ಕೊಂಡ್ರೆ ಅವರು ಬೊಜ್ಜಿನಿಂದ ದೂರ ಇರಬಹುದು ಅಂತ ಹೇಳ್ತೀವಿ. ಈಗ ನೀವು ಹೇಳಿದ್ರಿ ಮುಂಚೆ ನಾನು ಎಚ್ ಐ ವಿ ಪೀಡಿತರಿಗೆ ಆಹಾರವನ್ನು ಯಾವ ಆಹಾರ ಅವರಿಗೆ ಸೂಕ್ತ ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೆ. ಎಲ್ಲಿ ತನಕ ಬಂದಿದೆ ನಿಮ್ಮದು ಈ ಒಂದು ಸಂಶೋಧನೆ? ಸಂಶೋಧನೆ ಎಲ್ಲ ಮುಗ್ದಿದೆ ಇವಾಗ, ಜಸ್ಟ್ ಥೀಸಿಸ್ ರೈಟಿಂಗ್ ಪಾರ್ಟ್, ಕಂಪೈಲೇಷನ್ ಪಾರ್ಟ್ ನಡೀತಿದೆ. ಇನ್ನೊಂದು ಮಂತಲ್ಲಿ ಮುಗಿಸ್ಬೇಕಂತ ಅನ್ಕೊಂಡಿದ್ದೀನಿ. ಏನು ಅಂತ ತೀರ್ಮಾನ ಮಾಡಿದ್ರಿ? ವಾಟ್ ಈಸ್ ಯುವರ್ ಕನ್ಕ್ಲೂಷನ್? ಕನ್ಕ್ಲೂಷನ್ಸ್ ಇವಾಗ ಡ್ರಾ ಮಾಡ್ತಿದ್ದೀನಿ. ಸುಮಾರು 3 ತಿಂಗಳ ಕಾಲ ಅವರಿಗೆ ಫೀಡಿಂಗ್ ಕೊಟ್ಟಿದ್ದೆ. ನನ್ನ ಪ್ರಾಡಕ್ಟ್ನ ಕಂಪೋಸಿಟ್ ಮಿಕ್ಸ್ ರೆಡಿ ಮಾಡಿದ್ದೆ ನಾನು. ಗೋಧಿ, ಗ್ರೀನ್ ಗ್ರಾಮ್, ಹಾರ್ಸ್ ಗ್ರಾಮ್, ಆಮೇಲೆ ನುಗ್ಗೆ ಸೊಪ್ಪು, ಆಮೇಲೆ ಮಿಲ್ಕ್ ಪೌಡರ್ ಹಾಕಿ ರೆಡಿ ಮಾಡಿದ್ದೆ. ಅದನ್ನು ಡ್ರಿಂಕ್ ಫಾರ್ಮಲ್ಲಿ ಕೊಟ್ಟಿದ್ದೆ ಪ್ರತಿದಿನವೂ. ಸುಮಾರು 30 ಮಕ್ಕಳಿಗೆ ಕೊಟ್ಟಿದ್ದೆ ನಾನು. 3 ತಿಂಗಳಾಗಿದೆ, ಇವಾಗ ನಾಳೆ ಅವ್ರು ಟೆಸ್ಟ್ ಮಾಡಿಸಿದ ತಕ್ಷಣ ನಂಗೆ ರಿಸಲ್ಟ್ಸ್ ಬರುತ್ತೆ. ಸೊ ಆ ರಿಸಲ್ಟ್ಸ್ ಪರಿಣಾಮವಾಗಿ ಮುಂಚೆ 3 ತಿಂಗಳು ಮುಂಚೆದ ರಿಸಲ್ಟ್ಸ್ ಇವಾಗಿನ ರಿಸಲ್ಟ್ಸ್ ನೋಡಿ ನಂಗೆ ಗೊತ್ತಾಗುತ್ತೆ. ನನ್ನ ಪ್ರಕಾರ ಅವ್ರದ್ರಲ್ಲಿ CD4 ಅಂತ ಕಣ ಇರುತ್ತೆ ಬ್ಲಡ್ಡಲ್ಲಿ, ರೋಗ ಫೈಟಿಂಗ್ ಇಮ್ಯುನಿಟಿ ಡಿಫೈನ್ ಮಾಡುತ್ತೆ. ಆ ಇಮ್ಯುನಿಟಿ ಡಿಫೈನ್ ಮಾಡುವಂತ ಕಣಗಳು ಜಾಸ್ತಿ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಅದು ಆಮೇಲೆ ಹಿಮೋಗ್ಲೋಬಿನ್ ಎರಡು ಮಾಡಿದ್ದೀನಿ. ಸೊ ಅದು ರಿಸಲ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ ಏನಂತ. ನಾವೇನ್ ಅನ್ಕೊಂಡ್ಬಿಡ್ತೀವಿ ಅಂತಂದ್ರೆ PhD ಮಾಡೋರು ಅಂದ್ರೆ ಅದೇನು ಈಗಿನ ಕಾಲದಲ್ಲಿ ಎಲ್ಲ ಯಾರು ಬೇಕಾರ ಮಾಡ್ತಾರೆ ಅಂತ. ನಿಜಕ್ಕೂ ನಿಮ್ದು ಮಾತುಗಳನ್ನ ಕೇಳ್ತಾ ಇದ್ರೆ ಎಷ್ಟು ಅದರಲ್ಲಿ ಪ್ರಯತ್ನ ಪಟ್ಟಿರ್ತೀರಿ, ಎಷ್ಟು ಜನನ ಭೇಟಿ ಆಗಿರ್ತೀರಿ, ಆ ಒಂದು ಸಂಶೋಧನಾ ಕ್ಷೇತ್ರದಲ್ಲಿ ಹಲವಾರು ಸಲಹೆಗಳನ್ನು ತಗೊಂಡಿರ್ತೀರಿ, ಇದೆಲ್ಲ ನೋಡಿದ್ರೆ ಒಂದು ಲೋಕವೇ ಒಂಥರ ವಿಸ್ಮಯ ಅಂತ ಅನಿಸುತ್ತೆ. ಆಯಿತು ದೀಕ್ಷಾ ನಾಯಕ್ ಅವರೇ, ನಿಮ್ಮ ಒಂದು ಸಂಶೋಧನೆ ಫಲಪ್ರದ ನೀಡಲಿ ಅಂತೇಳಿ ಆಶಿಸ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಬೊಜ್ಜು ನಿಯಂತ್ರಣಕ್ಕೆ ದೀರ್ಘಾಯುಷ್ಯಕ್ಕೆ ದಾರಿ ಈ ಕುರಿತು ದೀಕ್ಷಾ ನಾಯಕ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು MA ಸುದರ್ಶನ. ಈಗ ಬಂಗಾರದ ಮನುಷ್ಯ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಡಾ PB ಶ್ರೀನಿವಾಸ್.